ಮಂಗಳೂರು. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ನಿಟ್ಟೆಯ ನಿರ್ಮಾತೃ ಕೆಎಸ್ ಹೆಗ್ಡೆ, ಪ್ರಾಯೋಜಕರು ನಿಟ್ಟೆ ವಿಶ್ವವಿದ್ಯಾಲಯ, ದೇರಳಕಟ್ಟೆ, ಮಂಗಳೂರು. ನ್ಯಾಯಮೂರ್ತಿ ಸರ್ವವಿದ್ಯಾಮೂರ್ತಿ, ನ್ಯಾಯಾಂಗದ ಘನತೆ ಎತ್ತಿ ಹಿಡಿದವರು ಸಭಾಪತಿ ಮಾದರಿ ಜನಪ್ರತಿನಿಧಿ ಮರಣೆ ಮಣ್ಣಿಗೆ ನಿಟ್ಟೆಯ ಕಟ್ಟಿ ವಿನಯದಿ ಜ್ಞಾನವ ಪ್ರವಹಿಸಿದರು ಕೆಎಸ್ ಹೆಗ್ಡೆಯವರು. ನಿಟ್ಟೆಯ ನಿರ್ಮಾತೃ ಕೌಡೂರು ಸದಾನಂದ ಹೆಗ್ಡೆ. ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ ನಿಟ್ಟೆ, ಡೀಮ್ ಟು ಬಿ ಯೂನಿವರ್ಸಿಟಿ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ನಿಟ್ಟೆ ವಿದ್ಯಾಸಂಸ್ಥೆಗಳು. ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ ವೆಬ್ಸೈಟ್ www.nitte.edu.in. ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ಕೇಳುವರೆ, ಹಿರಿಯ ನ್ಯಾಯವಾದಿಗಳಾದಂತಹ ಕೃಷ್ಣ ಭಟ್ರ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಕೆಎಸ್ ಹೆಗಡೆ ಕಾರ್ಯಕ್ರಮದಲ್ಲಿ ಮಾತಾಡ್ಸೋಣ. ಸರ್, ತಾವು ಕೆಎಸ್ ಹೆಗಡೆ ಅವ್ರನ್ನ ಭೇಟಿಯಾದ ಸಂದರ್ಭವನ್ನ ನೆನ್ಪ್ ಮಾಡ್ಕೊಳ್ಳಿ ಸರ್. ಒಂದ್ಸರ್ತಿ ಹೋಗಿದ್ದೆ, ನಾನು ನೋಟರಿ ಆಗಿದ್ದೆ, ಯಾವ್ದೋ ಒಂದು ಇದಕ್ಕೋಸ್ಕರ ಅವ್ರ ಮನೆ ಹೋಗಿದ್ದೆ. ಅವ್ರ ಕಾರ್ಕಳಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದ್ರು. ಅಲ್ಲಿ ಸಹ ಎಸ್ಸಿಗೆಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸ್ವಲ್ಪ ಸಮಯ ಕೆಲಸ ಮಾಡಿದಾರೆ. ಕೆಎಸ್ ಹೆಗಡೆ ಅವರು ನಿಮ್ಮ ಪ್ರೊಫೆಷನ್ ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಅಡ್ವೈಸ್ ಮಾಡಿದ್ ನೆನ್ಪಿದೆಯಾ ಸರ್? ನನಗೆ ತುಂಬಾ ಅಡ್ವೈಸ್ ಮಾಡಿದ್ರು. ಸ್ಟೂಡಿಯೋಸ್ ಮತ್ತು ಯಾರು ಪೂವರ್ ಪರ್ಸನ್ ಬಂದ್ರು ಅಂದ್ರೆ ಬಡವರು ಬಂದ್ರೆ ಅವರಿಗೋಸ್ಕರ ಸಣ್ಣ ಆದಷ್ಟು ಸಹಾಯ ಮಾಡುತ್ತಿದ್ದ ವ್ಯಕ್ತಿ. ಅವರು ಸೇಲ್ ಸೈಡ್ ಹೆಚ್ಚಿತ್ತುಕೊಳ್ತಿದ್ರು. ಇದರಿಂದ ನೋವು ಎರಡಿಗೋಸ್ಕರ ನೀವು ದುಡಿಬೇಕು ಅದಲ್ಲ, ಅದು ನಮ್ಮ ಕಾರ್ಕಳದ ಇದು ಬಾರಿದ್ದೇ ಆದ ಪ್ರಿನ್ಸಿಪಲ್. ಅದು ಒಂದು ಇದೆಯಲ್ಲ, ನಮ್ಮ ಕಾರ್ಕಳ ಬಾರಿಗೆ ಒಂದು ಇದು ಅವರ ಶ್ರೇಷ್ಠ ಕೊಡುಗೆ. ಅವ್ರ ಮೇಲೆ ಏನಾದ್ರು ಬ್ಲೇಮ್ಸ್ ಇದೆ ಏನಿಲ್ಲ, ಆ ಡಿಗ್ನಿಟಿಯನ್ನ ಮೇಂಟೈನ್ ಮಾಡಿ ಹೋಗಿದಾರೆ ಅವರು. ಕಾರ್ಕಳ ಬಾರಿ ನಮ್ಮ ಓಲ್ಡ್ ಲಾಯರ್ಸ್ ಎಲ್ಲ ಒಬ್ಬರಕ್ಕಿಂತ ಒಬ್ಬರು ಇದ್ದಾಗಿ ಇಡೀ ಸೌತ್ ಕೇಂದ್ರದಲ್ಲಿ ಕಾರ್ಕಳ ಬಹಳಷ್ಟು ಒಳ್ಳೆಯದಿತ್ತು. ಊರಿಗೆ ಬಂದಾಗ ಕಾರ್ಕಳ ಬಾರಿಗೆ ಸಹ ವಿಸಿಟ್ ಮಾಡಿದ್ದಾರೆ, ಒಂದೆರಡು ಸರ್ತಿ ಬಂದಿದ್ದಾರೆ. ಗ್ರಾಮೀಣ ಜನತೆಗೆ ಯಾವ ರೀತಿ ಅವರು ಸಹಾಯ ಮಾಡ್ತಾ ಇದ್ರು? ಇದೆ ಎಲ್ಲಾ ಫೀಲ್ಡ್ ನಲ್ಲಿ ಅವರು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ, ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಅವರು ಆಫ್ಟರ್ ರಿಟೈರ್ಮೆಂಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಇದಾದ್ಮೇಲೆ ಇಲ್ಲಿ ನಿಟ್ಟಿಗೆ ಬಂದು ನಿಂತಿದ್ರು ಅವರು ಅಷ್ಟೇ. ಅವ್ರ ನೋಡಿ ಎಲ್ಲಾ ಸಾಮಾಜಿಕ ಇದ್ರಲ್ಲಿ ಹೇಳ್ತಾನೆ. ಈಗ ಆ ಬಡವರ ಬಗ್ಗೆಗೋಸ್ಕರ ಅವ್ರು ಯಾರು ಬಂದ್ರು ಅವರಿಗೆ ಬರೀ ಕೈಯಲ್ಲಿ ಕಳಿಸ್ತಿರ್ಲಿಲ್ಲ, ಅವರಿಂದ ಏನಾದ್ರೂ ಹೆಲ್ಪ್ ಮಾಡ್ತಿದ್ರು. ಏನಾದ್ರು ಅಕ್ಕಿ ಈಗ ಅವ್ರಿಗೆ ಏನಿಲ್ಲ ಇದ್ರೆ ಇದನ್ನು ಸಹ ಯಾವ್ದನ್ನು ಕೊಡ್ತಿದ್ರು. ತುಂಬಾ ಉಪಯೋಗ ಆಗಿದೆ ಬಡವರಿಗೆಲ್ಲ. ಈಗ ಅದೇ ಅಲ್ಲ, ತುಂಬಾ ಬಡ ಮಕ್ಕಳಿಗೆ ಒಂದು ಎಜುಕೇಶನ್ ಅನ್ನು ಸಿಕ್ಕಿತು. ಕಾರ್ಕಳ ತಾಲೂಕು ಕಾರ್ಕಳ ಆಸುಪಾಸಿನ ಜನರಿಗೆ ಎಲ್ಲ ತುಂಬಾ ಒಳ್ಳೇದಾಗಿದೆ. ಅವರು ತುಂಬಾ ಹೆಲ್ಪ್ ಮಾಡ್ತಿದ್ರು ಪೂರ್ವ ಅವರಿಗೆಲ್ಲ. ಅವರಿಂದ ತುಂಬಾ ವ್ಯಕ್ತಿಗಳು ಈಗ ತುಂಬಾ ಎಲ್ಲೆಲ್ಲೋ ಇದ್ದಾರೆ ಅವರು, ಅಲ್ಲಿ ಕಲ್ತವರು ಯಾವ ಯಾವ್ದೋ ಪೋಸ್ಟ್ ನಲ್ಲಿ ಇದ್ದಾರೆ. ಕೆ ಸೆಗಡೆ ಅವರ ಡ್ರೆಸ್ ಸೆನ್ಸ್ ಮತ್ತೆ ಅವರ ಒಂದು ಸರಳ ವ್ಯಕ್ತಿತ್ವದ ಬಗ್ಗೆ ಹೇಳಿ ಸರ್. ತುಂಬಾ ಸಿಂಪಲ್ ಅವರನ್ನು ನೋಡಿದ್ರ, ಆ ಡ್ರೆಸ್ ಇದನ್ನು ನೋಡಿದ್ರ ಅವ್ರ ಅಷ್ಟು ದೊಡ್ಡ ವ್ಯಕ್ತಿ ಅಂತ. ಮತ್ತು ರಿಟೈರ್ಡ್ ಲೈಫ್ ಅಲ್ಲ ನಾನು ನೋಡೋ, ನಾನು ಏನ್ ಹೇಳಿದ್ರು ಅದು ಕಮ್ಮಿ ಅವರ ವ್ಯಕ್ತಿತ್ವ. ಕೃಷ್ಣ ಭಟ್ರ ಅವರ, ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ? ಕೆಎಸ್ ಹೆಗ್ಡೆ ನಾವು ಅವರ ಜೀವನವನ್ನು ಅಂದು ಇದು ಮಾಡ್ಬೇಕಾಗ್ತದೆ, ಓದಿ ಅದ ಕೇಳಿ ತಿಳಿದು ಅವ್ರ ಹಾಗಾಗಿಲ್ಲ ಅವರ ಪ್ರಿನ್ಸಿಪಲ್ಸ್ ಅನ್ನು ನಾವು ಫಾಲೋ ಮಾಡಿಕೊಂಡು ಹೋದ್ರೆ ನಮ್ಮ ಈ ಪ್ರೊಫೆಷನ್ ನಲ್ಲಿ ಒಳ್ಳೆ ಭವಿಷ್ಯ ಇದೆ ಅಷ್ಟು ಹೇಳ್ಬೋದು. ನಿಟ್ಟೆಯ ನಿರ್ಮಾತೃ ಕೌಡೂರು ಸದಾನಂದ ಹೆಗ್ಡೆ. ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0824-220-4300. ನ್ಯಾಯಮೂರ್ತಿ ಸರ್ವವಿದ್ಯಾಮೂರ್ತಿ, ನ್ಯಾಯಾಂಗದ ಘನತೆ ಎತ್ತಿ ಹಿಡಿದವರು

ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೆಲವು ಭಕ್ತಿಗೀತೆ ಕೇಳೋಣ. ಸಂಗಡಿಗರೊಂದಿಗೆ ಬಿಕೆ ಸುಮಿತ್ರಾ ಅವರು ಹಾಡಿದ ಭಕ್ತಿಗೀತೆ. ಈಗ ಕೇಳಿ ಪಿ ಸುಶೀಲಾ ಅವರು ಹಾಡಿದ ಭಕ್ತಿಗೀತೆ.